ಹಂಗನ ಕೊಡ. ನನ್ನ ಕಂದನ ಮೇಲೆ ಜೋಗಳ ಹಾಡ್ತಾ ಹೋಗ್ಬಿಡುನು. ಅಂದ್ರೆ ಮೇಲೆ ಜೋಗಳ ಹಾಡುತ್ತಾ ನಿಮ್ಮದೋರಿ ಶಾಣಿ ಮುಂದಿರ್ಕ ಹೋಗ್ಬಿಡುನು. ನಡಿ ನಡಿ ಮಲಮೋಹನ ಮನಮೋಹನ ಮನತ ಮನ ಕುಂಡಲ ಸೋವೆ ಗಾನ ಕುಂಡಲ ಸೋವೆ ಬಾಳ ಮನಕ ಮನರಂಜನ ಸಮಾಧಾನ ಆಗ್ಯದ. ಸಮಾಧಾನ ಆಗ್ಯದ. ನಿಮ್ಮದವ್ರಿ ಶಾಣಿ ಮಂದಿರಕ್ಕೆ ಹೋಗುಣ್ರಿ. ಹೋಗೋಣ ಹೋಗೋಣ. ಎಲ್ಲಿ ಅದ ದೊರಿಶಾಣಿ ಮಂದಿರ? ದೊರಿಶಾಣಿ ಮಂದಿರ ಇದೇ ತಾಯಿ. ಇದೇ ದೊರಿಶಾಣಿ ಮಂದಿರ. ಶಾಣಿ ಮಂದಿರ. ಹಾಗಾದ್ರೆ ನಾನು ದ್ವಾರ ಬಾಗಿಲದಲ್ಲಿ ಇಲ್ಲಿ ಕೂಡ್ತಾ ಇದ್ದೀನಿ. ನಿಮ್ಮದವ್ರಿ ಶಾಣಿಗೆ ಕೊರವಂಜ ಬನ ಅಂತ ಹೇಳಿ ತಿಳಿಸ್ಬಿಡು. ಯಾಕಮ್ಮ ನೀವು ಒಳಗೆ ಬರೋದಿಲ್ಲ? ನಾನು ಒಳಗೆ ಬರೋದಿಲ್ಲ. ಒಳಗೆ ಬರಂಗಿಲ್ಲ? ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಯಾಕೆ ಬರಂಗಿಲ್ಲ? ನಾನು ದೂರದಿಂದ ಬಂದೆ. ಬಂದೆ ಕಾಲ ನೂಸಲಿಕ್ಕೆ ಕಾರಣ ಇಲ್ಲಿ ಕೂಡ್ತಾ ಇದ್ದೀನಿ ನಾನು. ಅಂದ್ರೆ ಬ್ಯಾಸಿಗೆ ದಿವಸ ನಿನಗೆ ತ್ರಾಸ ಆಗ್ತದ, ಅದಕ್ಕಾಗಿ ನೀನು ಹೊರಗೆ ಕುಂದಿರ್ತೀಯಲ್ಲ. ಹಾಗಾದ್ರೆ ಹೊರಗೆ ಕುಂದ್ರಮ್ಮ, ನಮ್ಮ ತಾಯಿಯವ್ರನ್ನ ಕರೆಸ್ತೀನಿ. ತಿಳಿಸು ಅಮ್ಮ. ಅಮ್ಮ ದೊರಿಶಾಣಿ. ಯಾಕೆ ದೂತೆ? ಅಮ್ಮ ಕೊರವಂಜಿ ಬಂದಾಳ. ಕೊರವಂಜಿ ಬಂದ್ರ ನೀಡ್ ಕಳಿಸು. ತಾಯಿ ನೀಡಿ ಕಳಿಸುವಂತ ಸಾಧಾರಣ ಕೊರವಂಜಿ ಅಲ್ಲ. ಮತ್ತೆಂತ ಕೊರವಂಜಿ ಬಂದಾಳ? ಒಳಗೆ ಬಾರವಾಣಿ ಬರಂಗಿಲ್ಲ ಅಂದ್ಲು. ಒಬ್ಬರು ಜೋಡ್ ಮಾಡಿ ಕುಂದಿರಿಸಿ ನೀವ. ಅಲ್ಲ, ಯಾರ ಜೋಡ್ ಮಾಡಿ? ಯಾರನ್ನು ಜೋಡ್ ಮಾಡಿನಿ? ಕಳೆದುಕೊಂಡ ಆತನ ಹೆಂಡತಿಯನು ಹುಡುಕಿಕೊಂಡು ಬಂದವನ ತಂದೆಯ ಜೊತೆಯಲ್ಲಿ ಕುಂದಿರಿಸಿನಿ ಬಾರವಾಣಿ. ಅಲ್ಲ, ಹೀಗಂದ್ರೆ ಏನು ಅರ್ಥ ಆಗಿಲ್ಲ? ಆಗ್ಲಿಲ್ಲ. ಅಮ್ಮ ಹೆಂಡತಿಯನ್ನು ಕಳೆದುಕೊಂಡವರು ಯಾರು? ಯಾರು? ಶ್ರೀರಾಮಚಂದ್ರ ಸೀತಾ ಮಾತೆಯನ್ನು ಕಳೆದುಕೊಂಡಿದ್ದ. ಹನುಮಂತನ ತಂದೆ ಯಾರು ತಾಯಿ? ಯಾರು? ವಾಯುದೇವ. ಸೀತಾ ಮಾತೆಯನ್ನು ಹುಡುಕಿ ಬಂದವರು ಯಾರಮ್ಮ? ಯಾರಮ್ಮ? ಹನುಮಂತ. ಹನುಮಂತ. ಹನುಮಂತನ ತಂದೆ ಯಾರು? ಯಾರು? ವಾಯುದೇವ. ವಾಯು ಅಂದ್ರೆ ಏನಮ್ಮ? ವಾಯು ಅಂದ್ರೆ ಏನು? ಗಾಳಿ. ಗಾಳಿ ಕುಂದಿರಿಸಿನಿ ಬಾರವಾ ಅಂತ ನಿನಗೆ ಹೇಳಿನಿ. ಅಲ್ಲ ಏನ್ ಮಾತಾಡ್ತಿ? ಹಾಗಲ್ರಿ, ಕುಂದಿರ್ಸಿದ್ ಹೇಳಾಕತ್ತೀನ್ರಿ. ಹಾಗಾದ್ರೆ ಬಂದೆ. ಬಂದ್ಬಿಡು ತಾಯಿ. ಏನಾತ ಅಯ್ಯವ್ವ? ಏನೇ ಕೊರವಂಜಿ? ಕೊರವಂಜಿ ಬಂದಿ. ಅಂದ್ರೆ ದೊರೆಶಾನಿ, ನನ್ನನ್ನು ನೋಡಿ ಜಗತ್ತ ಧನ್ಯ ಆಗೋ ಹೊತ್ನಾಗ ನೀನು ಧನ್ಯ ಆಗುದು ಏನು ದೊಡ್ಡ ಮಾತು? ಹೋಗೆ ಏನಂತಾರ್ರಿ? ಅಲ್ಲ ಓರಿ, ಈ ಕೊರವಂಜಿನ ಎಲ್ಲಿ ತಂದೆ? ಈಗಿನ್ರಿ ಹೌದಮ್ಮ, ಮುದೋಳ ತಾಲೂಕು ಶಿರೋಳ ಗ್ರಾಮದ ಕಾರ ಸಿದ್ದೇಶ್ವರ ಮಠದಾಗಿದ್ದೀನ್ರಿ, ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದು ನೋಡುವ. ಅಲ್ಲ ಎಷ್ಟು ಸೊಕ್ಕಿನ ನೋಡಮ್ಮ. ಏನಂತಾಡ್ರಿ ಸೊಕ್ಕಿಲ್ಲ ನಿಮಗ? ಅಲ್ಲ ನಿನ್ನ ನೋಡಿ ಧನ್ಯ ಧನ್ಯವಾದ ಕೂಡಲೇ ಅಂದ್ರೆ ಇವಳು ನನಗೆ ಏನನ್ಬೇಕು? ಏನಂತಾರ ತಾಯಿ? ನನ್ನ ನೋಡಿ ಜಗತ್ತ ಧನ್ಯ ಆಗ್ತದೆ. ಆಗ್ತದೆ ನೀ ಆಗುದೇನ್ ಮಹತ್ವ ಅಂತಾಳ? ಹಿಂಗಂತಾರ್ಯ ಅಂದ್ರೆ ಕೇಳು ನೋಡ್ರಿ ಇದ್ರ ಮಾತ. ಜಗತ್ತ ಧನ್ಯ ಆಗ್ಬೇಕಾಗಿತ್ತು ಯಾರಿಂದ? ಯಾರಿಂದಮ್ಮ? ನನ್ನ ಪರಮಾತ್ಮರಿಂದನೇ ಜಗತ್ತ ಧನ್ಯ. ಹೌದು ತಾಯಿ. ಅಂದ ಮೇಲೆ ಈ ಕೊರವಂಜಿ ನೋಡ್ಕೊಳ್ಳಿ ಜಗತ್ತ ಧನ್ಯ ಆಗ್ತದ? ಹೇಗಾಗ್ತದೆ ಕೇಳು ನೋಡ್ರಿ. ಕೇಳಲ್ಲ. ಅಲ್ಲ ಕೊರವಂಜಿ ಯಾಕೆ ಪರಮಾತ್ಮನಿಂದ ಜಗತ್ತು ಧನ್ಯ ಆಗ್ತದೆ ಅಂತ ಶ್ರುತಿ ಸಾರ್ತದ? ಹೌದು ಹೌದು. ನಿನ್ನ ನೋಡಿ ಹಾಗೆ ಜಗತ್ತು ಧನ್ಯ ಆಗ್ತದೆ. ಆಗ್ತದೆ ಹೇಗೆ? ಹದಿನಾಲ್ಕು ಲೋಕ ಕುಕ್ಷಿಯಲ್ಲಿ ಇಟ್ಕೊಂಡು ಜೋಪಾನ ಮಾಡುವಂತ ಪರಮಾತ್ಮನಿಂದ ಧನ್ಯ ಆಗ್ತದೆ. ಆಗ್ತದೆ. ಹದಿನಾಲ್ಕು ಲೋಕ ಸಂಚಾರ ಮಾಡುವಂತ ಕೊರವಂಜಿ ನನ್ನಿಂದ ಆದ್ರೂ ಧನ್ಯ ಆಗ್ತದೆ. ಹೀಗಂದ್ಯ? ಹೌದು ಹೌದು. ಬರೋಬರಿ ಆತಲ್ಲ ಅಮ್ಮ ಹೇಳ್ತೀನಿ ನೋಡು ತಾಯಿ. ಹದಿನಾಲ್ಕು ಲೋಕಗಳನ್ನು ಪರಿಪಾಲನೆ ಮಾಡುವಂತ ಪರಮಾತ್ಮನಿಂದ ಜಗತ್ತು ಧನ್ಯ ಆಗ್ತದ ಅಂತ. ಹದಿನಾಲ್ಕು ಲೋಕಗಳನ್ನು ಸಂಚಾರ ಮಾಡುವಂತ ಕೊರವಂಜಿ ನಾನು, ನನ್ನಿಂದ ಆದ್ರೆ ಜಗತ್ತು ಧನ್ಯ ಆಗ್ತದ, ಸಮಸ್ಯೆ ಇಲ್ಲ ಅಂತ ಹೇಳ್ತಾಳ. ಅಂದ ಬಳಿಕ ಇಂದ ಇನ್ನೂ ಒಂದು ಮಾತು ಮಾತಾಡಿಸಿ ನೋಡ್ರಿಲ್ಲ. ಹಾ, ಧ್ವನಿ ಬದಲಿ ಆಗಬಹುದು, ಆ ರೂಪ ಬದಲಿ ಆಗಬಹುದು, ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತಂದ್ರೆ ಇನ್ನೊಮ್ಮೆ ಮಾತಾಡಿಸ್ರಿ. ಹ್ಮ್, ಮಾತಾಡಿ. ಹಾ, ಕೇಳಿದ್ರ ಹೇಳೇನು? ಏನಂತಾಳ್ರಿಕಿ? ಅಲ್ಲ ಕೇಳಿದ್ರ ಹೇಳೇನಂತಾಳಲ್ಲ. ಜಲಾಯಿದ್ರು ಸೊಕ್ಕಿನ ಜಾತಿ ಇದ ಹಿಂಗಂತಾಳ? ಹೌದಮ್ಮ. ಹೇಳಿದ್ರೆ ಹೇಳಿನಂತಾರ? ಹೌದು. ನೋಡವ್ವ, ನಿನಗೆ ಯಾವ ರೀತಿಯಿಂದ ಕೇಳಬೇಕು? ನಾನು ಹೀಗೆ ಸೊಕ್ಕಿನಿಂದ ಕೇಳಿದ್ರೆ ಹೇಳುದಿಲ್ಲ, ನಾನು ಭಕ್ತಿಯಿಂದ ಕೇಳಿದ್ರೆ ಹೇಳ್ತಾ ಇದ್ದೀನಿ. ಭಕ್ತಿಯಿಂದ ಕೇಳ್ತೀವಿ. ನನಗೆ ಕೈ ಮುಗಿದು ಕೇಳಬೇಕು. ಕೈ ಹೋದಲ್ಲೋ? ಹೌದು. ಕೈ ಮುಗಿತೀವಿ. ಹಾಗೆ ಕೇಳಬೇಕು. ಹಾಗೆ ನಿನಗೆ ಏನು ಬೇಕು? ನನಗೆ ಏನು ಬೇಕು? ಇದನ್ನೆಲ್ಲ ಒಮ್ಮೆ ಹೇಳ್ಬಿಡಿ ಲಿಸ್ಟ್. ಹೀಗೆ ಅಂದ್ರೆ ತಂದು ಕೊಟ್ಟು ಬಿಡ್ತೀವಿ ಎಲ್ಲಾನು. ತಂದು ಕೊಡ್ತಾ ಇದ್ದೀನಿ. ಹೌದಮ್ಮ. ಹೀಗೆ ದೂತೆ ಅಮ್ಮ, ಮೊದಲ ಪಡಸಾಲಿ ಸಾರಣಿ ಮಾಡಬೇಕು. ಪಡಸಾಲಿ ಸಾರಿಸಬೇಕು. ಮುಂದೆ ರಂಗ ಬರಿಬೇಕು. ರಂಗವನ್ನು ಬರೆದು ಬಳಕ ತುಪ್ಪದ ರಿವಿಗೆ ಹಚ್ಚಿ ಹಚ್ಚಿ ಕರಿ ಕಣ್ಣಿನ ಕಾಯಿ ಗುಣಿ ಮುರಿಲ ಆರದ ಬಾಳೆಹಣ್ಣು ನೆನೆಗಡಲಿ ಸುರಿಕಬ್ಬು ಇಷ್ಟೆಲ್ಲ ತಂದ ರಂಗ ಮಂಟಪದಲ್ಲಿ ಇರಿಸಿ ಇರಿಸಿ ಆ ರಂಗ ಮಂಟಪದಲ್ಲಿ ರತ್ನ ಖಚಿತವಾದ ಮಂಚ ಹಾಕಿ ಮಂಚದ ಮೇಲೆ ನಾನು ಕೂಡಬೇಕು. ಕೂಡಬೇಕು. ನಿಮ್ಮದು ಋಷಾನಿ ಕೆಳಗ ಕೂಡಬೇಕು. ಕೂಡಬೇಕು. ತನ್ನ ಊಚ ಕುಲವನ ಬಿಟ್ಟು ಮನಕ್ಕೆ ಗೌರವ ಕೊಟ್ಟು ಕರ ಮುಗದ ಕೇಳಿದ್ರೆ ಹೇಳಿನ ಇಲ್ಲದಿದ್ರ ಇಲ್ಲ ಅಂತ ಹೇಳಿಬಿಡು. ಅಲ್ಲ ಕೊರವಂಜಿ ಕೈ ಮುಗಿದು ಕೇಳಿನಂತ ನಮ್ಮ ಅವ್ಗೆ ದೇವ್ ಬಡದತನ ಬಡದದ ಎಂತ ದೇವ್ ಬಡದದ ಎಂತ ಬಡದದ ದೇವ್ವ ಪರಮಾತ್ಮರ ದೇವ್ವ ನಿಮ್ಮ ದೊರ್ಶಾನಿಗೆ ಬಡದದ. ಹೌದು. ಆ ದೇವ್ ಬಿಡಿಸ್ಲಿಕ್ಕೆ ನಾನು ಬಂದಿದ್ದೆ. ಅಂದ ಬಳಿಕ ತಾಯಿ ಆ ದೇವ್ವ ಬಿಡಿಸ, ಪರಮಾತ್ಮರ ನಮ್ಮ ಮಂದಿರಕ್ಕೆ ಕಳಿಸ, ಹಂಗ ಹಾಗೆ ಮಾಡಿಬಿಡವ. ನೀನಾರ ಕೈ ಮುಗಿದು ಕೇಳಿದ್ರೆ ಹೇಳ್ತಾ ಕೈ ಮುಗಿದು ಕೊರವಂಜಿ ಹೇಳ್ಬಿಡ. ಅರೆಗಳಿಗೆ ಇಲ್ಲಿ ಬರ್ತಾ ಇದ್ದಾರೆ ಪರಮಾತ್ಮರು. ಹೇಗೆ ಬರ್ತಾ ಇದ್ದಾರೆ? ಹೀಗೆ ಕೇಳಿ ನಿನ ದಂಡ ದಂಡ ಪ್ರಚಂಡ ಧನುಜಾರ ಗಂಟಲ ಗಾನ ಪಾಂಡವರ ಪಂಚ ಪ್ರಾಣ ಪಂಚ ಪ್ರಾಣ ಸುರರಡಿಯ ಸುಧಾಮನ ಗೆಳೆಯ ಅಸುರರ ನರನ ರಂಗ ಧೀರ ಚಾರ ಚೋರ ದಯಾಪಾರ ಶರಣಾಗತರ ಕ್ಷಮಣಿಯದ ಕುಲ ಶಿರೋಮಣಿ ರೋಮಣಿ ಗರುಡನ ಗೇರಿ ಬಂದ ಬಂದಾನೆ ಪರಮಾತ್ಮರು. ಅರೆಗಳಿಗೆ ಬರ್ತಾ ಇದ್ದಾರೆ ಪರಮಾತ್ಮರ ನಾಮಸ್ಮರಣೆ ಮಾಡುತ್ತಾ ಕೂಡ್ರಿ. ಅರೆಗಳಿಗೆ ಬರ್ತಾ ಇದ್ದಾರೆ. ನಾನು ಹೋಗಿ ಬರ್ತಾ ಇದ್ದೀನಿ. ನಿಮ್ಮ ಸತ್ಯಭಾಮಿ ಕೊರಳ ಇದ್ದಂತ ಮುತ್ತಿನ ಹಾರ ಕೊಟ್ಟು ಬಿಡ್ರಿ, ನಾನು ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ನಿಮಗೆ ಹೇಳೋದ ಮೂಲಕ ಮುತ್ತಿನ ಹಾರ ಕೊಟ್ಟು ಬಿಡಮ್ಮ, ಹೋಗ್ಲಿ. ಪರಮಾತ್ಮರು ಬಂದ್ರ ಹೇಳಿದ್ರೆ ನನ್ನ ಹೆಸರು ಹೇಳ್ರಿ, ಸರಿಪಡಿಸ್ತೀನಿ, ತಗೊಂಡು ಹೋಗ್ಬಿಡು ಕೊರವಂಜಿ. ಸಂತೋಷ ಆಗ್ಯದೆ ಮೇಲೆ ಬುಟ್ಟಿ ಇರಿಸ್ರಿ, ನಾನು ಹೋಗಿ ಬಿಡ್ತಾ ಇದ್ದೀನಿ. ನಾಡು ಇದುವರೆಗೆ ಶ್ರೀಕೃಷ್ಣ ಪರಿಷತ್ ಕೊರವಂಜಿ ಸನ್ನಿವೇಶ ಕೇಳಿದ್ದೀರಿ. ಪ್ರಸ್ತುತಪಡಿಸಿದವರು ಶಿರೋಳದ ಮಲ್ಲವ ಕೇಶಪ್ಪ ಹೂಗಣ್ಣನವರು ಮತ್ತು ಸಂಗಡಿಗರು. ಈಗ ಕೇಳಿ ಕೃಷಿ ವಾರ್ತೆ. ಕಬ್ಬು ನಮ್ಮ ದೇಶದ ಮುಖ್ಯ ವಾಣಿಜ್ಯ ಬೆಳೆಯಾಗಿದ್ದು ಒಟ್ಟು 4.5 ದಶಲಕ್ಷ ಹೆಕ್ಟೇರ್ಗಳಲ್ಲಿ 310 ದಶಲಕ್ಷ ಟನ್ಗಳಷ್ಟು ಉತ್ಪಾದಿಸಲಾಗುತ್ತಿದೆ. ಸರಾಸರಿ ಇಳುವರಿ 69 ಟನ್ ಪ್ರತಿ ಹೆಕ್ಟೇರ್ಗೆ ಇದ್ದು ಸಕ್ಕರೆ ಇಳುವರಿ 10.6%. ಕರ್ನಾಟಕ ರಾಜ್ಯ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಸುಮಾರು 70 ಸಕ್ಕರೆ ಕಾರ್ಖಾನೆಗಳಿವೆ. ರಾಜ್ಯದ ಒಟ್ಟು ಕಬ್ಬು ಕ್ಷೇತ್ರ ಹಾಗೂ ಉತ್ಪಾದನೆಯ 2/3 ಉತ್ತರ ಕರ್ನಾಟಕದಲ್ಲಿದ್ದು ಸಕ್ಕರೆ ಇಳುವರಿಯಲ್ಲಿ ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ. ಆದರೆ ಸರಾಸರಿ ಕಬ್ಬಿನ ಇಳುವರಿ ರಾಜ್ಯದ ದಕ್ಷಿಣ ಭಾಗಕ್ಕೆ ಹೋಲಿಸಿದಾಗ 20% ಕಡಿಮೆ ಇದೆ. ವೈಜ್ಞಾನಿಕವಾಗಿ ಕಬ್ಬು ಕ್ಷೇತ್ರದ ಗುಣಧರ್ಮಗಳಿಗೆ ಹೊಂದಿಕೊಳ್ಳುವ ಕಾರ್ಖಾನೆಯ ಬೇಡಿಕೆಯ ಅನುಗುಣವಾಗಿ ಹಾಗೂ ಅತಿ ಹೆಚ್ಚಿನ ಕಬ್ಬು ಹಾಗೂ ಸಕ್ಕರೆ ಇಳುವರಿ ಕೊಡುವಂಥ ತಳಿಗಳ ಆಯ್ಕೆ ಅತಿ ಮುಖ್ಯವಾಗಿದೆ. ಈಗಾಗಲೇ ಸಾಕಷ್ಟು ತಳಿಗಳನ್ನು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರದಿಂದ ಹಾಗೂ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆಯಡಿ ಬಿಡುಗಡೆ ಮಾಡಿ ಶಿಫಾರಸು ಮಾಡಲಾಗಿದೆ. ಬೆಲ್ಲದ ತಯಾರಿಕೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ಬೇಡಿಕೆಗಳಿಗೆ ಅನುಗುಣವಾಗಿ ಅಧಿಕ ಇಳುವರಿಯೊಂದಿಗೆ ಸುಧಾರಿತ ಸಕ್ಕರೆ ಅಂಶ ಇರುವ ಜಾಸ್ತಿ ಕ್ಷೇತ್ರ ಬಾಳಿಕೆ ಗುಣವುಳ್ಳ ಹೊಸ ತಳಿಗಳನ್ನು ಸಂಕೇಶ್ವರ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ವಿವಿಧ ಕಾರ್ಖಾನೆಗಳಿಗೆ ಬೆಲ್ಲ ತಯಾರಿಸುವ ರೈತರಿಗೆ ಪ್ರಾಯೋಗಿಕವಾಗಿ ಕೊಡಲಾಗಿದೆ. ಅವುಗಳ ಶ್ರೇಷ್ಠತೆಯನ್ನು ದೃಢೀಕರಿಸಲಾಗಿದೆ. ಈ ಹೊಸ ತಳಿಗಳು ಹೂ ಮತ್ತು ಸುಂಕರಹಿತವಾಗಿರುವುದರಿಂದ ಉತ್ತಮ ಮೇವಿನ ಭದ್ರತೆಯನ್ನು ಒದಗಿಸುತ್ತವೆ. ಇದರಲ್ಲಿರುವಂಥ ಪ್ರಮುಖ ತಳಿಗಳು ಅಂದರೆ ಸಂಕೇಶ್ವರ್ 09-211, ಇದು CO 86-032 ಮತ್ತು CO 86-250 ತಳಿಗಳಿಂದ ಅಭಿವೃದ್ಧಿಪಡಿಸಿದ ತಳಿ. ಹೆಚ್ಚಿನ ಸಕ್ಕರೆ ಇಳುವರಿ ಹಾಗೂ ಶ್ರೇಷ್ಠ ಅಲ್ಪಾವಧಿ ಅಂದರೆ 8-10 ತಿಂಗಳ ಬೆಳೆಯಾಗಿದೆ. ಮಧ್ಯಮ ಗಾತ್ರದ ಹಳದಿ ಗುಲಾಬಿ ಬಣ್ಣದ ಉದ್ದನೆಯ ಗಣಿಕೆಗಳೊಂದಿಗೆ ಹೆಚ್ಚಿನ ನಾರಿನ ಅಂಶವನ್ನು ಇದು ಹೊಂದಿದೆ. ಗಾಢ ಹಸಿರು ಸುಂಕರಹಿತ ಎಲೆಗಳನ್ನು ಹೊಂದಿದ್ದು ಬಲಿತ ಎಲೆಗಳು ಸ್ವಯಂ ಉದುರುವಿಕೆ ಗುಣ ಹೊಂದಿವೆ. ರಾಸಾಯನಿಕ ರಹಿತ ಅಥವಾ ಸಾವಯವ ಬೆಲ್ಲ ತಯಾರಿಕೆಗೆ ಇದು ಸೂಕ್ತವಾಗಿದೆ. ಇದು ಅತ್ಯುತ್ತಮ ನಾಟಿ ಮತ್ತು ಕುಳೆ ಇಳುವರಿ ಹೊಂದಿದೆ. ವೇಗವಾಗಿ ಬೆಳೆಯುವ ಹಾಗೂ ತಡವಾಗಿ ಅತಿ ವಿರಳವಾಗಿ ಹೂ ಬಿಡುವ ಗುಣ ಹೊಂದಿದೆ. ಈ ತಳಿಯನ್ನು ಮೇ ಜೂನ್ಗಳಲ್ಲಿ ನಾಟಿ ಮಾಡಿ ಕಾರ್ಖಾನೆಯ ಹಂಗಾಮಿನ ಕೊನೆಯ ಹಂತದಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಕಟಾವಿಗೆ ಇದು ಸೂಕ್ತವಾಗಿದೆ. ಅಥವಾ ಜನವರಿ ಫೆಬ್ರವರಿಯಲ್ಲಿ ನಾಟಿ ಮಾಡಿ ಕಾರ್ಖಾನೆಯ ಹಂಗಾಮಿನ ಪ್ರಾರಂಭದ ಹಂತದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ಗಳಲ್ಲಿ ಕಟಾವಿಗೆ ಸೂಕ್ತವಾಗಿದೆ. ಈ ತಳಿಯು ಅತಿ ವೇಗವಾಗಿ ಮಾಗುವ ಗುಣ ಹೊಂದಿದ್ದರಿಂದ ಬೆಲ್ಲ ಅಥವಾ ಸಕ್ಕರೆ ಕಾರ್ಖಾನೆಗಳ ಹಂಗಾಮಿನ ವಿಸ್ತರಣೆಗಾಗಿ ಮತ್ತು 2 ವರ್ಷಗಳಲ್ಲಿ 3 ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಸಂಕೇಶ್ವರ್ 09-227, ಇದು ಸಹ ಹೆಚ್ಚಿನ ಸಕ್ಕರೆ ಮತ್ತು ಕಬ್ಬಿನ ಇಳುವರಿಯ ಶ್ರೇಷ್ಠ ಮಧ್ಯಮಾವಧಿ ತಳಿ. ಪ್ರಚಲಿತ CO 86-032 ತಳಿಗೆ ಅತ್ಯುತ್ತಮ ಪರ್ಯಾಯ ತಳಿಯಾಗಿದೆ. ದಪ್ಪ ಆಕರ್ಷಕ ಗುಲಾಬಿ ಬಣ್ಣದ ನೇರವಾಗಿ ಬೆಳೆಯುವ ಕಾಂಡಗಳನ್ನು ಇದು ಹೊಂದಿದೆ. ಗಾಢ ಹಸಿರು ಬಣ್ಣದ ಎಲೆಗಳು ತುದಿ ಬಾಗುವ ಹಾಗೂ ಸ್ವಯಂ ಉದುರುವ ಗುಣ ಹೊಂದಿವೆ. ಹೂವುರಹಿತ ಸುಂಕರಹಿತ ತಳಿಯಾಗಿದ್ದು ಗಟ್ಟಿ ಕಾಂಡಗಳೊಂದಿಗೆ ಅತ್ಯುತ್ತಮ ಕ್ಷೇತ್ರ ಬಾಳಿಕೆ ಗುಣ ಹೊಂದಿದೆ. ಈ ತಳಿ ಸುಂಕ ಮತ್ತು ಹೂರಹಿತವಾಗಿದ್ದು ಶ್ರೇಷ್ಠ ಮಟ್ಟದ ಕ್ಷೇತ್ರ ಬಾಳಿಕೆ ಗುಣ ಹೊಂದಿದ್ದರಿಂದ ವರ್ಷದ ಯಾವುದೇ ಹಂಗಾಮು ಅಥವಾ ತಿಂಗಳಿನಲ್ಲಿ ನಾಟಿ ಮಾಡಬಹುದು. ಸಂಕೇಶ್ವರ್ 09-293, ಇದು ತಡವಾಗಿ ಮಾಗುವ ದೀರ್ಘಾವಧಿ. CO 0-265 ತಳಿಗಿಂತ 10-15% ಹೆಚ್ಚಿನ ಇಳುವರಿ ನೀಡುವಂಥ ಸಾಮರ್ಥ್ಯ ಹೊಂದಿದೆ. ಮಣ್ಣು ಮತ್ತು ನೀರಿನ ಕ್ಷಾರತೆ, ಗೊಣ್ಣೆ ಹುಳುವಿನ ಬಾಧೆ, ಬಿಳಿ ಕಸದ ಬಾಧೆ ಮತ್ತು ತುಕ್ಕು ರೋಗದ ಬಾಧೆಗೆ ಸಹಿಷ್ಣುತೆ ಹೊಂದಿದೆ. ತಡವಾಗಿ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡುವ ಗುಣ ಹೊಂದಿದ್ದು ಉತ್ತಮ ಕ್ಷೇತ್ರ ಬಾಳಿಕೆ ಹೊಂದಿದೆ. ಸೂಕ್ತ ನಾಟಿ ಸಮಯ ಜೂನ್ನಿಂದ ಅಕ್ಟೋಬರ್. ಈ ಹೊಸ ಕಬ್ಬಿನ ತಳಿಯ ಬೀಜಗಳು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳಾದ ಸಂಕೇಶ್ವರ್, ಹುಕ್ಕೇರಿ ಹಾಗೂ ಮುಧೋಳ್ಗಳಲ್ಲಿ ಲಭ್ಯ ಇವೆ. ಈ ಬಗ್ಗೆ